ಶಾರ ತುಳದಾಪುರ ವಸ್ತಿ ಅಲ್ಲಿ ಭಕ್ತರ ಮಗ ವಲದಿ ಮರಿಯಲಾರೆ ನವಾನ ಭಕ್ತರ ಮಗ ವಲದಿ ಮರಿಯಲಾರೆ ನವಾನ ಅಂಬ ನಿನ್ನ ನಾಮವನ್ನು ದೇವಿ ನಿನ್ನ ನಾಮವನ್ನು ಮರಿಯಲಾರೆ ನವಾನ ತಾಯಿ ನಿನ್ನ ನಾಮವನ್ನು ಅಂಬ ನಿನ್ನ ನಾಮವನ್ನು ಮರಿಯಲಾರೆ ನವಾನು ತಾಯಿ ನಿನ್ನ ನಾಮವನ್ನು ಮರಿಯಲಾರೆ ಚಾರ ತುಳದಾಪುರ ವಸ್ತಿ ಅಲ್ಲಿ ಭಕ್ತರ ಮಗ ವಲದಿ ಮರಿಯಲಾರೆ ನವಾನು ದೇವಿ ನಿನ್ನ ನಾಮವನ್ನು ಅಂಬ ನಿನ್ನ ನಾಮ ಗೊಂದಲಿಗರ ಪದಗಳನ್ನು ಕೇಳುತ್ತಿದ್ದೀರಿ. ಆದಿಶಕ್ತಿ ನಿಜ ರೂಪ ಕರೆ ಹಸ್ತ ತಲಿಗಿಟ್ಟು ದೈತನ ಅಳದು ಆದಿಶಕ್ತಿ ನಿಜ ನೀರ ನಿರಂಕಾರ ನೇಮಗರ ನೀರ ನಿರಂಕಾರ ನೇಮಗರೇ ನೀರ ಗಂಗಿ ನಿಜ ಶಕ್ತಿ ಒಡಿಯ ಶಂಕರನ ಜಡಿಯಳು ನೆನದಾಳ ಏ ಪಡವಿ ಒಳಗ ಪಡವಿ ಒಳಗ ಬಂದ ರೂಪ ನಾಮಗಿಲ್ಲ ಕರೆ ಭೂಮಿಗಾದರಾದ ಆದಿಶಕ್ತಿ ಜಗದಂಬ ದೊಡ್ಡಾಕೆಂತ ವೇದ ಶಾಸ್ತ್ರ ಹೊಗಳು ಆದಿಶಕ್ತಿ ಜಗದಂಬ ದೊಡ್ಡಾಕೆಂತ ವೇದ ಶಾಸ್ತ್ರ ವೇದ ಶಾಸ್ತ್ರ